ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದ ಇರೋಣ. ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು. ಡೆಂಗಿ ಜ್ವರ ಈಡಿಸ್ ಈಜಿಪ್ಟೈ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ. ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ರೈತರಿಗೆ ಕಾರ್ಯಕ್ರಮ ಕೃಷಿ ರಂಗ. ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಸಿರ್ವಾರ್ ತಾಲೂಕಿನ ಭಾಗ್ಯನಗರ ಕ್ಯಾಂಪ್ನಲ್ಲಿ ಜರುಗಿದ ಅರಿವು ಮೂಡಿಸುವ ಕಾರ್ಯಕ್ರಮ ಕುರಿತು ಬಾನುಲಿ ವರದಿ, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ. ಮೊದಲಿಗೆ ಕೇಳಿ, ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಸಿರ್ವಾರ್ ತಾಲೂಕಿನ ಭಾಗ್ಯನಗರ ಕ್ಯಾಂಪ್ನಲ್ಲಿ ಜರುಗಿದ ಅರಿವು ಮೂಡಿಸುವ ಕಾರ್ಯಕ್ರಮದ ಕುರಿತು ಬಾನುಲಿ ವರದಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಯುವತಿನ ಕಾರ್ಯಕ್ರಮದಲ್ಲಿ ಸಿರ್ವಾರ ತಾಲೂಕಿನ ಭಾಗ್ಯನಗರ ಕ್ಯಾಂಪಿನಲ್ಲಿ ಜರುಗಿದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿಯನ್ನು ನಿಮಗಾಗಿ ನೀಡ್ತಾ ಇದ್ದೀವಿ. May 29, 2025 June 12, 2025 ನಡೆಯುತ್ತಿರುವಂತಹ ರಾಷ್ಟ್ರಮಟ್ಟದ ಕಾರ್ಯಕ್ರಮ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಮುಖ್ಯವಾಗಿ ಮುಂಗಾರು ಪೂರ್ವದಲ್ಲಿ ರೈತ ಬಾಂಧವರಿಗೆ ಬೇಕಾಗಿರುವಂತಹ ಕೃಷಿ ಮಾಹಿತಿ, ವಿವಿಧ ತಂತ್ರಜ್ಞಾನಗಳು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪರಿಚಯ ಮತ್ತು ರೈತ ಬಾಂಧವರ ಕ್ಷೇತ್ರ ಮಟ್ಟದಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಬೆಳಕನ್ನು ಚೆಲ್ತಾ ಇದೆ. ಆದ್ದರಿಂದ ಇಂದು ದಿನಾಂಕ 9 June 2025 ಸಿರವಾರ ತಾಲೂಕಿನ ಭಾಗ್ಯನಗರ ಕ್ಯಾಂಪಿನಲ್ಲಿ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಸಭೆ ನಡೆಯಿತು. ICAR ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ವಿಜ್ಞಾನಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು, ಜೊತೆಗೆ ಖಾಸಗಿ ಕಂಪನಿಯ ಅಧಿಕಾರಿಗಳು ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಭಾಗಿಯಾಗಿ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದರು. ಪ್ರಾರಂಭದಲ್ಲಿ ICAR ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಮಲ್ಲಾರೆಡ್ಡಿಯವರು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕಾರ್ಯಕ್ರಮಗಳ ಮಾಹಿತಿ ಹಾಗೆಯೇ ರೂಪರೇಷೆಗಳ ಕುರಿತು ರೈತ ಬಾಂಧವರಿಗೆ ವಿಚಾರವನ್ನು ಹಂಚಿಕೊಂಡರು. ಹಾಲು ಉತ್ಪಾದನೆ ಜಾಸ್ತಿ ಮಾಡಬಹುದು ನಾವು ಸೈಂಟಿಫಿಕ್ ಆಗಿ, ನಾವು ವೈಜ್ಞಾನಿಕವಾಗಿ ಏನಾದ್ರು ದನ ಸಾಕಾಣಿಕೆ ಅಂದ್ರೆ ಹಸು ಸಾಕಾಣಿಕೆ ಎಮ್ಮೆ ಸಾಕಾಣಿಕೆ ಮಾಡಿದ್ರೆ ಅಂದ್ರೆ ಸೈಂಟಿಫಿಕ್ ಆಗಿ ಅಂದ್ರೆ ದೊಡ್ಡ ಏನಿಲ್ಲ, ಒಳ್ಳೆ ತಳಿಯ ಒಂದು ಮೇವಿನ ಬೀಜ ಆಯ್ಕೆ ಮಾಡೋದು. ಹೌದಾ, ನೀವು ನಾರ್ಮಲ್ ಹುಲ್ಕಿಂತ ಒಳ್ಳೆ ತಳಿಯ ಮೇವಿನ ಬೀಜಗಳನ್ನ ಆಯ್ಕೆ ಮಾಡಿ ಕೊಡೋದಾಗ್ಲಿ, ಆಮೇಲೆ ದನದ ಯಾವ ಮಿಕ್ಸ್ಚರ್ ಕೊಡಬೇಕು ಅದಕ್ಕೆ ಫೀಡ್ ಆಗಿ, ಆಮೇಲೆ ರೋಗ ಯಾವಾಗ, ಪ್ರಿಕಾಷನರಿ ಈಸ್ ಬೆಟರ್ ದನ್ ಕ್ಯೂರ್, ಅಂದ್ರೆ ರೋಗ ಬರೋದಕ್ಕಿಂತ ಮುಂಚೆನೆ ನಾವು ಏನಾದ್ರು ಲಸಿಕೆಗಳು ಹಾಕಿಸಿದ್ರೆ ಬರದಾರಂಗೆ ತಡ್ಕೊಳ್ತದ್ದು, ಇದೇ ವೈಜ್ಞಾನಿಕ. ಆಮೇಲೆ ಹಾಲು ಮಾರ್ತೀವಿ ನಾವು ಯೂಸ್ವಲಿ, ಹಾಲಿಗಿಂತ ಮತ್ತೇನಾದ್ರೂ ಮಾಡ್ಬೋದು ಅದನ್ನ ಉತ್ಪನ್ನಗಳನ್ನ ಮತ್ತೆ ಇನ್ನೂ ವ್ಯಾಲ್ಯೂ ಅಡಿಷನ್ ಅಂದ್ರೆ ಮೌಲ್ಯವರ್ಧನೆ ಏನಾದ್ರೂ ಮಾಡಿ ಮಾರೋದ್ರಿಂದ ಅತಿ ಹೆಚ್ಚು ನಾವು ಲಾಭ ತಗೊಳ್ಕೊಳ್ಬೋದು. ಈಗಿನ ಉದ್ದೇಶ ನಮ್ದು ಏನಾದ್ರು ರೈತರದು ಆದಷ್ಟು ಲಾಭ ಜಾಸ್ತಿ ಆಗ್ಬೇಕು ನಮಗೆ, ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ಇವತ್ತು ನಮ್ಮ ಜೊತೆ ಸುಭಾಷ್ ಸರ್ ಮತ್ತು ವಿಶ್ವಾಸ್ ಸರ್ ಇದ್ದಾರೆ, ಅವರು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ನಿಮ್ದು ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಸರ್ಗೂ ಕೂಡ ಕೇಳ್ಬೋದು ನೀವು. ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಜಿಲ್ಲೆಯ ನೋಡೆಲ್ ಅಧಿಕಾರಿಗಳಾಗಿ ಆಗಮಿಸಿದಂತಹ ಭಾರತೀಯ ಪಶು ಅನುಸಂಧಾನ ಪರಿಷತ್ತಿನ ತಜ್ಞರಾದಂತಹ ಡಾಕ್ಟರ್ ವಿಶ್ವಾಸ್ ಇವರುಗಳು ರೈತ ಬಾಂಧವರ ಜೊತೆ ಚರ್ಚಿಸುತ್ತಾ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ಬರುವ ಆರೋಗ್ಯ ಕಾಳಜಿ ಹಾಗೂ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು. ನಾನು ವಿಶ್ವಾಸ್ ಅಂತ, ನಾನು ಭಾರತೀಯ ಪಶು ಚಿಕಿತ್ಸಾ ಅನುಸಂಧಾನ ಸಂಸ್ಥೆ ಬೆಂಗಳೂರು, ಇಲ್ಲಿ ನಾನು ಇದು ಪ್ರಧಾನ ವಿಜ್ಞಾನ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾಣಿಗಳಲ್ಲಿ ಬರೋ ರೋಗಗಳನ್ನ ಅವನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ನೀವೆಲ್ಲ ಮೋಸ್ಟ್ಲಿ ಹಸು ಎಮ್ಮೆ ಮೇಕೆ ಕುರಿ ಸಾಕ್ತೀರ, ಸೊ ಹಸುಗಳಲ್ಲಿ ಈಗ ಮೇನ್ ಆಗಿ ನಿಮಗೆ ಬರೋ ಒಂದು ರೋಗಗಳನ್ನ ಈಗ ಹೊಸದಾಗೊಂದು ಬರ್ತಾ ಇದೆ ಅಂದ್ರೆ ಚರ್ಮಗಂಟು ರೋಗ ಅಂತ. ಚರ್ಮಗಂಟು ರೋಗದಲ್ಲಿ ಅದರಲ್ಲಿ ನಿಮ್ಗೆ ಗೊತ್ತಿದೆ ಅಲ್ಲ, ಮೈ ಎಲ್ಲ ಅದ್ರದ್ದೆಲ್ಲ ಎಲ್ಲ ಚರ್ಮದಲ್ಲಿ ಇಷ್ಟು ತಪ್ಪು ಗಂಟಾಗುತ್ತೆ. ಹೌದೌದು, ಆಮೇಲೆ ಅದಕ್ಕೆ ಭಾಳ ಜ್ವರ ಬರುತ್ತೆ, ಅದರಿಂದ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಪೂರ್ತಿ ಅದ್ರದ್ದು ಅದ್ರ ಪ್ರಾಣಿಗಳು ಭಾಳನೇ ಅದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರುತ್ತೆ. ಈ ರೋಗಕ್ಕೆ ಈಗ ಇದಕ್ಕೆಲ್ಲ ಒಂದು ಲಸಿಕೆ ಬಂದಿದೆ ಆಲ್ರೆಡಿ, ಈಗ ಒಂದು ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅಂತ ಒಂದಿದೆ, ಅದನ್ನ ಯೂಸ್ ಮಾಡ್ತಿದ್ರು. ಅದ್ರ ಜೊತೆಗೆ ನಮ್ಮ ಇದು IVRI ಅಂದ್ರೆ ಭಾರತೀಯ ಪಶು ಚಿಕಿತ್ಸಾ ಅನುಸಂಧಾನ ಸಂಸ್ಥೆಯಿಂದ ಅಲ್ಲಿಂದನು ಒಂದು ನಾವು ಒಂದು ಹೊಸ ಲಸಿಕೆನ ಮಾಡಿದ್ವಿ, ಅದನ್ನ ಅದು ಈಗ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ಎಲ್ಲ ಪಶು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ. ಸೊ ನೀವು ಅದಕ್ಕೆ ಅದನ್ನ ನೀವು ಲಸಿಕೆ ಹಾಕ್ಸ್ಬೋದು, ಅದು ಹಾಕ್ಸೋದ್ರಿಂದ ಅಟ್ಲೀಸ್ಟ್ ಮುಂದೆ ಬರೋದನ್ನ ನಾವು ತಡೆಗಟ್ಬೋದು. ಅದೇ ರೀತಿ ಇನ್ನೊಂದು ಬಂದು ಕಾಲುಬಾಯಿ ರೋಗ ಅಂತ, ಕಾಲುಬಾಯಿ ರೋಗನು ಕಾಮನ್ ಆಗಿ ಎಲ್ಲ ಕಡೆ ಹಸುಗಳಲ್ಲಿ ಎಮ್ಮೆಗಳಲ್ಲಿ ಬಂದು ಬರುತ್ತೆ. ಅದ್ರಲ್ಲಿ ಗೊತ್ತಾಗಿ ನಿಮಗೆಲ್ಲ ಬಾಯೆಲ್ಲ ಉಣ್ಣ ಬಿಟ್ಟಿರುತ್ತೆ, ಆಮೇಲೆ ಪೂರ್ತಿ ಜೊಲ್ಸುರುತ್ತೆ, ಕೆಲಸ ರಕ್ತನೇ ಬರುತ್ತೆ, ಆಮೇಲೆ ಜ್ವರ ಇರುತ್ತೆ, ಮತ್ತೆ ಹಾಲು ಉತ್ಪಾದನೆ ಕಡಿಮೆ ಆಗುತ್ತೆ, ಇವೆಲ್ಲ ಇದೆ ಎಲ್ಲದೂ. ಇದರಲ್ಲೂ ಕೂಡ ನೀವು ಅದಂತ ಈಗ ಪ್ರತಿಯೊಂದು ಪಶು ಆಸ್ಪತ್ರೆಯಲ್ಲಿ ಇದಕ್ಕೆ ಕಾಲುಬಾಯಿ ರೋಗಕ್ಕೆ ಲಸಿಕೆ ಇದೆ, ಆ ಲಸಿಕೆನ ನೀವು ಹಾಕ್ಸ್ಬೇಕು. ಅದು ಹೆಂಗಂದ್ರೆ ಈಗ ಒಂದು ಒಂದು ಕರು ಹುಟ್ಟಿದ ನಂತರ 4 ತಿಂಗಳಿಗೆ ಒಂದ್ಸಲ ಹಾಕ್ಸ್ಬೇಕು, ಆಮೇಲೆ ಪ್ರತಿ 6 ತಿಂಗಳಿಗೆ ಒಂದ್ಸಲ ಹಾಕ್ಸ್ಕೊಂತ ಹೋಗ್ಬೇಕು ಲಸಿಕೆ. ಇಲ್ಲಕಂದ್ರೆ ಅದ್ರದ್ದು ಒಂದ್ಸಲ ಲಸಿಕೆ ಹಾಕಿದ್ರೆ 6 ತಿಂಗಳು ಅಷ್ಟೇ ಅದ್ರ ಎಫೆಕ್ಟ್ ಇರುತ್ತೆ, ಆಮೇಲೆ ಮತ್ತೆ ಬರೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಪ್ರತಿ 6 ತಿಂಗಳು ಮರಿದಂಗೆ ತಪ್ಪದಂಗೆ ಅದಕ್ಕೆ ಲಸಿಕೆ ಹಾಕ್ಸ್ಬೇಕು. ನೆಕ್ಸ್ಟ್ ಇನ್ನೊಂದು ಬರುತ್ತೆ HS ಅಂದ್ರೆ ಹಿಮೋರಜಿಕ್ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅದಕ್ಕೆ ಗಂಟಲು ಬಾವು ಅಥವಾ ಗಳಲೆ ರೋಗ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದರಲ್ಲಿ ಏನಾಗುತ್ತೆ, ಅದರಲ್ಲೂ ಎಲ್ಲ ಸೇಮ್ ಇವೆಲ್ಲ, ಎಲ್ಲರೂ ಜ್ವರ ಬರೋದು ಕಾಮನ್ ಎಲ್ಲ ಕಾರ್ಯಗಳಲ್ಲಿ. ಇದರಲ್ಲಿ ಏನಾಗುತ್ತೆ, ಗಂಟು ಇಷ್ಟಪ್ಪ ಉತ್ಕೊಂಡ್ಬಿಡುತ್ತೆ, ಗಂಟಲಲ್ಲಿ ಇಲ್ಲೆಲ್ಲ ಪೂರ್ತಿ ಉತ್ಕೊಂಡ್ಬಿಡುತ್ತೆ ಇಷ್ಟಪ್ಪ. ಅದರಲ್ಲಿ ಮತ್ತೆ ಇದ್ರಲ್ಲಿ ಕೂಡ ಹೈ ತುಂಬ ಜ್ವರ ಇರುತ್ತಲ್ಲ, ಇದಕ್ಕೂ ಕೂಡ ಲಸಿಕೆ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಇದರಲ್ಲಿ. ಯಾವುದೇ ಪಶು ಆಸ್ಪತ್ರೆಗೆ ಹೋದರೆ ನಿಮಗೆ ಇದು HS ವ್ಯಾಕ್ಸಿನ್ ಅಂತ ಸಿಗುತ್ತೆ. ಸೊ ಅದನ್ನೊಂದು ನೀವು ಇದನ್ನು ವರ್ಷಕ್ಕೊಂದ್ಸಲ ಹಾಕ್ಸಿದ್ರೆ ಸಾಕು. ಅದು ಯಾವಾಗ, ಇದು ಮಳೆಗಾಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಾಕ್ಸ್ಬೇಕು. ಈಗ ಈಗ ಇದಕ್ಕಿಂತ ಈಗ ಒಂದು ಮೇ ಜೂನ್ ತಿಂಗಳು ಒಳ್ಳೆ ಟೈಮ್ ಇದಕ್ಕೆಲ್ಲ ಲಸಿಕೆ ಹಾಕ್ಸ್ಲಿಕ್ಕೆ. ಸೊ ಅದನ್ನ ಬಟ್ ಇದನ್ನು ನೀವು 6 ತಿಂಗಳೊಂದ್ಸಲ ಅವಶ್ಯಕತೆ ಇಲ್ಲ, ವರ್ಷಕ್ಕೊಂದ್ಸಲ ಹಾಕ್ಸಿದ್ರೆ ಸಾಕು. ಅದನ್ನು ಬರುತ್ತೆ ಚಪ್ಪೆ ರೋಗ. ಚಪ್ಪೆ ರೋಗ ನನಗೆ ಇತ್ತೀಚೆಗೆ ಎಲ್ಲೂ ಕಾಣ್ ಬಂದಿಲ್ಲ, ನಾನು ನಿಮ್ಗೆ ಎಲ್ಲೂ ರಿಪೋರ್ಟ್ಗಳು ಭಾಳ ಕಡಿಮೆ ಆಗಿದೆ ಮೋಸ್ಟ್ಲಿ ಮುಂಚೆ. ಇದು ಚಪ್ಪೆ ರೋಗ ಅಂತಂದ್ರೆ ಇದಕ್ಕೆ BQ ಅಂತ ಹೇಳ್ತಾರೆ ಇಂಗ್ಲೀಷ್ನಾಗೆ, ಇದು ಬ್ಲಾಕ್ ವಾಟರ್ ಅಂತ. ಅದ್ರದ್ದೆಲ್ಲ ಕಾಲೆಲ್ಲ ಒಂಥರ ಪ್ರಾಣಿಗೆ ಇದು ಕುಣ್ಕೊಂತ ಹೋಗುತ್ತೆ, ಮತ್ತೆ ಇಲ್ಲೆಲ್ಲ ಕಿತ್ಕೊಂಬಂದಾಗಿರುತ್ತೆ ಮಾಂಸ ಎಲ್ಲ. ಸೊ ಅದಕ್ಕೂ ಕೂಡ ಲಸಿಕೆ ಅವೈಲೇಬಲ್ ಇರುತ್ತೆ, ಅದು ವರ್ಷಕ್ಕೊಂದ್ಸಲ ಹಾಕಬೇಕು. ಇತ್ತೀಚೆಗೆ ಬಂದಿಲ್ಲ, ಸುಮಾರು ಒಂದು 8 ವರ್ಷದಿಂದ ಈ ಎಲ್ಲ ಕಡೆ ನಮ್ಗೆ ರಿಪೋರ್ಟ್ಗಳು ಕೂಡ ಬರ್ತಾ ಇಲ್ಲ, ಹಂಗಾಗಿ ವ್ಯಾಕ್ಸಿನು ಅಷ್ಟೊಂದು ಅವೈಲೇಬಲ್ ಈಗ ಇಲ್ಲ. ಆದ್ರೆ ಕೆಲವು ಸಲ ಏನಾಗುತ್ತೆ, ನಾವು ಯಾವ ರೋಗ ಬಂದ್ರೆಲ್ಲ ಬಿಡುವಂತ ನಾವು ಬಿಡ್ತೀವೋ ಆಲಾಫೀಸನ್ನ ಬಂದ್ಬಿಡುತ್ತೆ ಒಂದಿನ, ಅವಾಗ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಇದ್ರೆ ನಾವು ಸರ್ಕಾರದ ವತಿಯಿಂದ ಏನ್ ಹೇಳ್ತೀವಿ ಅಂದ್ರೆ, ಅದು ಇರ್ಲಿಲ್ಲ ಅಂದ್ರೂ ಹಾಕ್ಸೋದು ಒಳ್ಳೇದು, ಯಾಕಂದ್ರೆ ಲಸಿಕೆ ಹಾಕ್ಸಿದ್ರೆ ನಮ್ಮ ಅದರಿಂದ ನಷ್ಟ ಏನಿಲ್ಲ, ಅದರಿಂದ ಹಾಲು ಉತ್ಪಾದನೆ ಕಡಿಮೆ ಏನಾಗಲ್ಲ ಯಾವುದೋ ಇದು ನಾನು ಚಪ್ಪೆ ರೋಗ ಹೇಳ್ತಾ ಇದ್ದಿಲ್ಲ ಅಂತರಿಂದ. ಸೊ ಅದಕ್ಕೆ ನೀವು ಅದನ್ನ ಹಾಕ್ಸೋದು ಒಳ್ಳೇದು. ಇನ್ನೊಂದು ಬರುತ್ತೆ, ಇದು ಬ್ರುಸಲೋಸಿಸ್ ಅಂತ, ಅಂದ್ರೆ ಅದು ಇವುಗಳಲ್ಲಿ ಹಸುಗಳಲ್ಲಿ ಅದು ಗರ್ಭಪಾತ ಮಾಡುತ್ತೆ. ಅವು ಅಸಲು ಗರ್ಭ ಧರಿಸಿದ ನಂತರ 6-9 ತಿಂಗಳು ಅವು ಆ ಸ್ಟೇಜ್ನಲ್ಲಿ ಅವಕ್ಕೆ ಗರ್ಭಪಾತ ಆಗಿಬಿಡುತ್ತೆ, ಹಂಗಾಗಿ ಅದಕ್ಕೆ ಹಸುಗಳಿಗೆ ಕರುಗಳು ಹಾಕಕ್ಕೆ ಆಗೋದಿಲ್ಲ ಈ ರೋಗ ಬಂದರೆ ಬ್ರುಸಲೋಸಿಸ್. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ, ಈ ಕರು ಹುಟ್ಟಿದ ನಂತರ ಅದಕ್ಕೆ 4 ತಿಂಗಳ ವಯಸ್ಸಿನಲ್ಲಿ ಅದು ಬರೀ ಹೆಣ್ಣು ಕರುಗಳಿಗೆ ಮಾತ್ರ ಒಂದು ಲಸಿಕೆ ಸಿಗುತ್ತೆ, ಬ್ರುಸಲೋಸಿಸ್ ವ್ಯಾಕ್ಸಿನ್ ಅಂತ. ಅದಾಗ್ಸಿದ್ರೆ ಅದು ಮುಂದೆ ದೊಡ್ಡದಾಗಿ ಅದಕ್ಕೆ ಗರ್ಭ ಧರಿಸಿದಾಗ ಈ ರೀತಿ ಗರ್ಭಪಾತ ಆಗೋದಿಲ್ಲ. ಸೊ ಇವು ಒಂದಷ್ಟು ರೋಗಗಳು ಅವು ಇವುಗಳಲ್ಲಿ ಪ್ರಾಣಿಗಳಲ್ಲಿ ಇವುಗಳಲ್ಲಿ ಹಸು ಎಮ್ಮೆ ಇವುಗಳಲ್ಲಿ ಬರೋದು. ಇವತ್ತಕ್ಕೆ ನೀವು ಸ್ವಲ್ಪ ತಪ್ಪದಂಗೆ ಲಸಿಕೆಯನ್ನು ಹಾಕಿಸಿದ್ರೆ ಆ ಮುಂದೆ ಬರೋ ಪರಿಣಾಮ ತಪ್ಪಿಸಿ. ಒಂದು ಆಯಿಂಟ್ಮೆಂಟ್ ಇದು ಹಿಮ್ಯಾಕ್ಸ್ ಅಂತ, ಇವಕ್ಕೇನಾದ್ರೂ ಪ್ರಾಣಿಗಳಿಗೇನಾದರೂ ಗಾಯ ಆದರೆ ಇವಕ್ಕೆಲ್ಲ ಹಚ್ಚಿದ್ರೆ ಇದೊಂದು ಮಾಡುತ್ತೆ. ಇನ್ನೊಂದು ಗುಳಿಗೆ ಇದೆ ಎಕೋಟಾಸ್ ಅಂತ, ಅದು ಅದನ್ನು ಕೊಡ್ತೀವಿ. ಅದು ಏನಾದರೂ ಅವಕ್ಕೆ ಜೀರ್ಣ ಸರಿಯಾಗಲಿಲ್ಲ ಅಂದರೆ, ಅವಕ್ಕೆ ಈ ಭೇದಿ ಆಗ್ತಾ ಇದ್ರೆ ಆ ಟೈಮಲ್ಲಿ ಕೊಡಬೇಕು. ಹಸುಗಳಿಗೆ ಇದು ಎರಡೆರಡು ಗುಳಿಗೆ ಕೊಡಬೇಕು ಒಂದಿನಕ್ಕೆ. ಇದು ಕುರಿಮೇಕೆಗೆ ಒಂದೊಂದು ಕೊಟ್ಟರೆ ಸಾಕು. ಹೊಟ್ಟೆ ಬಿದ್ದಾಗ ಅವಾಗ ಕೆಲಸಲ ಭೇದಿ ಅವತ್ತೇನಾಗುತ್ತೆ ಆ ರೀತಿ ಆಗದಂಗೆ ತಡೆಗಟ್ಟಬೇಕು. ಅದು ಒಳ್ಳೆಯದು, ಒಂದೆರಡು ಕೊಡ್ತೀವಿ ಅದನ್ನ. ಸೊ ಅವನ್ನ ನೀವು ಸ್ವಲ್ಪ ನೋಡ್ಕೋಬೇಕು. COFS 31 ಅದು ಹಾಕಿದ್ದೀರಾ? ಅದು ನಾವೇ ಕೊಟ್ಟಿದ್ದೀವಿ, ಕೃಷ್ಣರ್ಗೇನಾದ್ರೂ ಕೊಟ್ಟಿದ್ದೀವಿ. ಬ್ಯಾಲೆನ್ಸ್ ಫೀಡಿಂಗ್ ಅಂತ ಹೇಳ್ತೀವಿ. ಅವಾಗ ಏನು ಕೊಡ್ಬೇಕಂದ್ರೆ ಹಸಿರು ಮೇವು ಕೊಡಬೇಕು, ಒಣ ಮೇವನು ಕೊಡಬೇಕಾಗುತ್ತೆ, ಮತ್ತೆ ಈ ಹಿಂಡಿ ಭೂಸ ಅದೆಲ್ಲ ಕೊಡಿಸ್ತೀರಾ? ಇಲ್ಲ, ಅದು ಕೊಟ್ಟರೆ ನಿಮ್ಗೆ ಹಾಲು ಉತ್ಪಾದನೆ ಜಾಸ್ತಿ ಆಗುತ್ತೆ. ಹಾಂ, ಆ ಫೀಡನ್ನು ಕೊಡಬೇಕು, ಹಸಿರು ಮೇವು ಒಣ ಮೇವು ಕೊಡಬೇಕು, ಮತ್ತೆ ಕಲ್ಜಾಮ್ನ ಮಿಕ್ಸರ್ ಅಂತ ಹೇಳ್ತಾರೆ, ಮಿನರಲ್ ಮಿಕ್ಸರ್ ಅಂತ ಹೇಳ್ತಾರೆ, ಅದೇನು ಕೊಡಿಸ್ತೀರಾ? ಅದು ಒಂದು 50 ಗ್ರಾಮ್ ಕೊಡಬೇಕಾಗುತ್ತೆ. ಸೊ ಇದು ಕೊಟ್ಟರೆ ಏನಾಗುತ್ತೆ ಅಂದರೆ, ನೀವು ಒಂದು ಬ್ಯಾಲೆನ್ಸ್ ಫೀಡಿಂಗ್ ಅಂತ ಹೇಳ್ತೀವಿ ನಾವು ಅದನ್ನು. ಸೊ ಅದ್ರ ಮುಖಾಂತರ ನಿಮ್ಮದು ಹಾಲು ಉತ್ಪಾದನೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದೊಂದು ಮಾಡಬೇಕಾಗುತ್ತೆ, ಫೀಡ್ ಅಂತ ಹಾಕ್ತೀರಾ? ಆಮೇಲೆ ಅದು ಬಿಟ್ಟು ನೀವು ಈಗ ನಾವು ಇದನ್ನು ಪಬ್ಲಿಕೇಶನ್ಸ್ ಕೊಟ್ಟಿದ್ದಾರೆ, ಶುದ್ಧ ಹಾಲು ಉತ್ಪಾದನೆ ಮಾಡಬೇಕಂತ ಕೊಟ್ಟಿದ್ದಾರೆ. ಅದನ್ನು ಹೆಂಗೆಂಗೆ ಮಾಡಬೇಕು ಅಂತ ಒಂದೊಂದು ಪ್ರತಿಯೊಂದು ಸ್ಟೆಪ್ ಕೊಟ್ಟಿದ್ದೀವಿ ನಾವು. ಇಲ್ಲಿ ನಮ್ಮ ಶೆಡ್ಡು ಹೆಂಗೆ ಕ್ಲೀನ್ ಆಗಿರಬೇಕು, ನಮ್ಮ ಸುತ್ತಮುತ್ತ ಏರಿಯಾ, ಮತ್ತು ಹಸುನ ನಾವು ಪ್ರತಿ ಟೈಮ್ ಅದು ಹೆಂಗೆ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ನಾವು ಹಾಲು ಕರೆಯೋರನ್ನ ಅವರು ಶುದ್ಧವಾಗಿರಬೇಕು. ಆಮೇಲೆ ನಾವು ಆ ಪಾತ್ರ ಎಲ್ಲ ಯೂಸ್ ಮಾಡ್ತೀವಲ್ವಾ, ಅದನ್ನು ಕ್ಲೀನಾಗಿ ಮಾಡಿಸಿ ಅದನ್ನು ಮತ್ತೆ 15-20 ನಿಮಿಷ ಒಳಗಡೆ ಅದನ್ನು ನಾವು ಕೂಲರ್ ಎಲ್ಲ ಹಾಕ್ಬೇಕು, ಚಿಲ್ಲಿಂಗ್ ಕೂಲಿಂಗ್ ಎಲ್ಲ ಹಾಕ್ಬೇಕು. ಎಷ್ಟು ಗಂಟೆ ನೀವು ಇಲ್ಲಿ ಚಿಲ್ಲಿಂಗ್ ಇದೆ ನಿಮ್ಮದು ಚಿಲ್ಲಿಂಗ್ ಸೆಂಟ್ರು, 20 ನಿಮಿಷ ಒಳಗಡೆ ಅದನ್ನು ನಾವು ಚಿಲ್ಲಿಂಗ್ ಸೆಂಟ್ರ್ಗೆ ಕೊಡಬೇಕು. ಇಲ್ಲಾಂದರೆ ಹಾಲು ಏನೇನಾದರೆ ಬೇಗ ಹೋಗಬೇಕಾಗುತ್ತೆ. ನಾವು ಕೆಲವರು ಏನು ಮಾಡ್ತಾರೆ, ಮನೇಲಿ ಇಟ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ತಾರೆ. ಸೊ ಆ ಥರ ಹೋಗುವಾಗ ಏನಾಗುತ್ತೆ ಅಂದರೆ ಇಲ್ಲೇ ಹಾಲಿನ ಕ್ವಾಲಿಟಿ ಎಲ್ಲ ಕೆಟ್ಟೋಗುತ್ತೆ. ಸೊ ಆಮೇಲೆ ಎಲ್ಲ ಹಾಲಿನದು ಮಿಕ್ಸ್ ಮಾಡ್ತಾರೆ. ಸೊ ಮತ್ತೆ ಎಲ್ಲ ಇದಾದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಶುದ್ಧ ಹಾಲು ಉತ್ಪಾದನೆ ಎಲ್ಲ ನಾವು ಪ್ರತಿ ಸ್ಟೆಪಲ್ಲೇ ಫಾಲೋ ಮಾಡಬೇಕಂತ ಹೇಳ್ತೀವಿ. ಆಮೇಲೆ ಅದನ್ನು ಹಾಲಿನ ಮಡಿ ಇದೆಲ್ವಾ, ಅದನ್ನು ನಾವು ಕ್ಲೀನ್ ಮಾಡಬೇಕು. ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತ ಒಂದು ಸೊಲ್ಯೂಷನ್ ಇದೆ. ಸೊ ಅದು ಮಾಡುವಾಗ ಡಿಸ್ಇನ್ಫೆಕ್ಟ್ ಆಗುತ್ತೆ, ಏನೋ ಒಂದು ಬ್ಯಾಕ್ಟೀರಿಯಾ ಏನೋ ಇದ್ರೂ ಅದು ಕ್ಲೀನ್ ಆಗುತ್ತೆ. ಸೊ ಆವಾಗ ನಾವು ಪ್ರೀ ಸ್ಟಿಪ್ಪಿಂಗ್ ಅಂತ ಹಾಕ್ತೀವಿ. ಫಸ್ಟ್ ಹಾಲನ್ನು ಅದನ್ನು ಬಿಸಾಕ್ಬಿಟ್ಟು ನೆಕ್ಸ್ಟ್ ಬರೋ ಹಾಲನ್ನು ನಾವು ಅದನ್ನು ಯೂಸ್ ಮಾಡಬೇಕು. ಈಗ ರೋಗ ಏನೋ ಬಂದಿದ್ದರೆ ಹಾಲನ್ನು ನಾವು ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಅದು ಮತ್ತೆ ಇದೆಲ್ಲ ಮಿಕ್ಸ್ ಆಗುತ್ತೆ. ಮಿಲ್ಕಿಂಗ್ ಆದಮೇಲೆ ನಾವು ಏನು ಬೇಕೆ ಅಂದರೆ ಒಂದು 20 ನಿಮಿಷ ಹಸುಗಳು ಕೆಳಗಡೆ ಕೂತ್ಬಾರ್ದು ಅಂತ ಹೇಳ್ತೀವಿ. ಯಾಕಂದರೆ ಇದು ಮಡಿ ಓಪನ್ ಆಗಿರುತ್ತೆ. ಸೊ ಆವಾಗ ಅದು ಹಂಗೆ ಕೂತ್ಕೊಂಡ್ರೆ ಮಣ್ಣಿಂದ ಆ ಬ್ಯಾಕ್ಟೀರಿಯೆಲ್ಲ ಹೋಗಿ ಕೆಚ್ಚಲು ಬಾವು ಬರುತ್ತೆ ಅಲ್ಲ, ಕೆಚ್ಚಲು ಬಾವು ಮೇಯ್ನ್ ಬರೋ ಕಾರಣ ಅದನ್ನಂತ ಹೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಹಾಲು ಕರಿದ ಮೇಲೆ ಒಂದು 15-20 ನಿಮಿಷ ನೀವು ಅದನ್ನು ಮೇವು ಹಾಕಬೇಕಾಗುತ್ತೆ. ಸೊ ಏನಾಗುತ್ತೆ ಅಂದರೆ ಹಾವು ಕೂತ್ಕೊಳ್ಳಲ್ಲ, ನಿಂತ್ಕೊಂಡೇ ಮೇವು ತಿಂತಾ ಇರುತ್ತೆ. ಸೊ ಹಾಲು ಆದಮೇಲೆ ಹಾಲು ಕರಿದ ಮೇಲೆ ಕೊಡಬೇಕಾಗುತ್ತೆ. ಸೊ ಆಟೋಮೆಟಿಕ್ ಅದು ಹಾವು ಕೂತ್ಕೊಳ್ಳಲ್ಲ. ಸೊ ಅದನ್ನು ನೀವು ಯಾವಾಗ ನೋಡ್ಕೋಬೇಕು ಅದನ್ನು. ಹಸುಗಳು ಅದನ್ನು ಇಲ್ಲಾಂದರೆ ಕಚ್ಚಲು ಬಾವು ಜಾಸ್ತಿ ಬಂದುಬಿಡುತ್ತೆ. ಈ ಹಾಲಿಂದ ಬೇರೆ ಬೇರೆ ಪದಾರ್ಥಗಳು ಮಾಡಬೇಕಂತ ಒಂದು ಟ್ರೈನಿಂಗನ್ನು ಕೊಡ್ತಾಯಿದೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ. ಸೊ ಆವಾಗ ಅಲ್ಲಿ ನೀವು ಬಂದರೆ ಹಾಲಿಂದ ಏನೇನು ಬೇರೆ ಪದಾರ್ಥಗಳು ಮಾಡಿ ನೀವು ಸ್ವಲ್ಪ ಜಾಸ್ತಿ ನಿಮ್ಮ ಲಾಭ ಮಾಡಬೇಕು ಅಂತ ಟ್ರೈನಿಂಗ್ ಕೊಡಿಸ್ತೀವಿ. ನಮ್ಮ ಬೆಂಗಳೂರಲ್ಲಿದೆ. ಈಗ ನೀವು ಇದರಿಂದೆಲ್ಲ ನಾವು ಅವ್ರಿಗೆ ಹೇಳಿದ್ದೀವಿ, ಶಿವಪ್ಪ ಅವ್ರಿಗು ಒಂದು ಇಂಟ್ರೆಸ್ಟ್ ಆಗಿ ರೈತರು ಇರೋರನ್ನ ನಾವು ಅಲ್ಲಿ ನಮ್ಮ ಕ್ಯಾಂಪಸ್ಗೆ ಅಲ್ಲಿ ಬೆಂಗಳೂರಿಗೆ ಕರ್ಕೊಂಡೋಗಿ ಒಂದು 20 ದಿವಸ ಟ್ರೈನಿಂಗ್ ಕೊಡೋದು ರೆಡಿ ಇದ್ದೀವಿ. ನಾವು ಎಲ್ಲ ಖರ್ಚೆಲ್ಲ ನಾವೇ ನೋಡ್ಕೊಳ್ತೀವಿ ಅದನ್ನು. ಬಟ್ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅದು ಅವ್ರು ಶಿವಪ್ಪ ಅವ್ರ ಹತ್ರ ಅವ್ರು ನಿಮ್ಮ ಕೊಟ್ಟರೆ ನಾವು ಒಂದು ಪ್ಲಾನ್ ಮಾಡಿಸಿ ನಿಮಗೆಲ್ಲ ಕಂಪ್ಲೀಟ್ ಪೂರ್ತಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇರೋದು ಎಲ್ಲ ಫೆಸಿಲಿಟಿ ತೋರಿಸಿ ನಾವು ಹೆಂಗೆ ಮಾಡಬೇಕು, ಅದು ಹೈನುಗಾರಿಕೆ ಹೆಂಗೆ ಮಾಡಬೇಕಾಗತ್ತೆ, ಅದನ್ನು ಬೇರೆಯವರು ಹೆಂಗೆ ಮಾಡ್ತಾಯಿದ್ದಾರೆ. ಸೊ ಎಲ್ಲ ಫೀಲ್ಡ್ ವಿಸಿಟ್ನ ಕರ್ಕೊಂಡೋಗಿ ಎಲ್ಲ ತೋರಿಸಿ, ಸೊ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ತೋರಿಸಿ, ಮತ್ತು ನಿಮ್ಗೆ ಪದಾರ್ಥಗಳು ಮಾಡೋದಕ್ಕೂ ಅಲ್ಲೇ ನಾವು ಟ್ರೈನಿಂಗ್ ಕೊಡಿಸ್ತೀವಿ. ಸೊ ಆ ಥರ ಟ್ರೈನಿಂಗ್ ಒಂದು ಪ್ಲಾನ್ ಮಾಡ್ತಾಯಿದ್ದೀವಿ. ಮತ್ತು ಬೇರೆ ಬೀಜಗಳನ್ನು ಇನ್ನೊಂದ್ಸಲ ಕೊಡ್ತೀವಿ ನಾವು, ಬಟ್ ನೀವು ಹಾಕ್ಕೋಬೇಕು. ಬೇರೆ ಇದನ್ನು ನಿಮ್ಗೆ ಬೇಕಾಗುತ್ತೆ ಅಂದರೆ ಹೇಳಿ, ನಮ್ಗೆ ಇದು ಬೇಕಾಗುತ್ತೆ, ನಮ್ಗೆ ಈ ಪ್ರಾಬ್ಲಮ್ ಇದೆ, ಈ ಸಮಸ್ಯೆ ಇದೆ, ಇದು ನೀವು ಮಾಡಿಕೊಡಿ ಅಂತ ಹೇಳಿದರೆ ನಾವು ಅದನ್ನು ಮಾಡಿಕೊಡ್ತೀವಿ. ಸೊ ನೀವು ಹೇಳಬೇಕು ನಿಮ್ಗೆ ಏನು ಬೇಕಾಗುತ್ತೆ, ಹೈನುಗಾರಿಕೆ ಇಂದ ಏನು ಬೇಕಾಗುತ್ತೆ ಹೇಳಿದರೆ ನಾವು ಅದನ್ನು ಮಾಡ್ತೀವಿ. ಇಲ್ಲಿಂದ ಎಲ್ಲ ನಾವು ಫುಲ್ಲು ರಾಯಚೂರು ಜಿಲ್ಲೆಯಿಂದ ಕಂಪ್ಲೀಟ್ ಒಂದು 30 ಜನ ಮಾಡ್ತಾಯಿದ್ವಿ. ಇಂಟ್ರೆಸ್ಟ್ ಇರೋರು, ಆಸಕ್ತಿ ಯಾರಿಗಿದೋ ಅವ್ರಿಗೆ ಮಾತ್ರ ಮಾಡ್ತೀವಿ. ಇಲ್ಲಾಂದರೆ ಸುಮ್ಮನೆ ನಾವು ಫೋರ್ಸ್ ಮಾಡಲ್ಲ. ಯಾಕಂದರೆ ನೀವು ಇದು ಸರ್ಟಿಫಿಕೇಟ್ ಎಲ್ಲ ಕೊಡ್ತೀವಿ ನಾವು. ಈ ಸರ್ಟಿಫಿಕೇಟ್ ತೊಗೊಂಡು ನೀವು ಗೌರ್ಮೆಂಟ್ ಆಫ್ ಇಂಡಿಯಾ, ನಾವು ಸರ್ಟಿಫಿಕೇಟ್ ಟ್ರೈನಿಂಗ್ ಇದು ನಮ್ಮದು. ಸರ್ಟಿಫಿಕೇಟ್ ಕೊಟ್ಟರೆ ನೀವು ನಾಳೆ ದೊಡ್ಡದೊಂದು ಫಾರ್ಮ್ ಓಪನ್ ಮಾಡೋದಕ್ಕೋ, ಲೋನ್ ತೊಗೊಳ್ಳೋದಕ್ಕೋ ಎಲ್ಲ ಒಂದು ರೆಕಗ್ನೇಷನ್ ಥರ ಇರುತ್ತೆ. ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ವಿ ನಾವು. ನಿಮ್ಮಿಂದ ಏನು 1 ರೂಪಾಯಿ ನಾವು ಚಾರ್ಜ್ ಮಾಡಲ್ಲ. ಇಲ್ಲಿಂದ ಅಲ್ಲಿ ಬೆಂಗಳೂರು ಬರೋದಕ್ಕೂ ಟ್ರಾನ್ಸ್ಪೋರ್ಟ್ ನಾವೇ ಎಲ್ಲ ಕೊಡ್ತಾಯಿದ್ವಿ. ಸೊ ಅಲ್ಲಿನೂ ನೀವು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಊಟ ತಿಂಡಿ ಎಲ್ಲ ನಾವೇ ಮಾಡಿಕೊಡ್ತೀವಿ, ಅದೆಲ್ಲ ಏನೂ ಇಲ್ಲ. ಬಟ್ ನಿಮ್ಗೆ ಆಸಕ್ತಿ ಇರಬೇಕು, ನಾನು ಕಲ್ತ್ಬೇಕು, ನಾನು ಮಾಡಬೇಕು, ಮುಂದೆ ಮಾಡಬೇಕಂತ ಅವ್ರನ್ನ ಯಾರು ಇಂಟ್ರೆಸ್ಟ್ ಇದ್ದೀರೋ ನೀವು ಬರಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರನ್ನ ಇದ್ರಿದ್ರೆ ಮಕ್ಕಳು ಯಾರನ್ನ ಇದ್ರೆ ಮುಂದೆ ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಅಂತ ಅನ್ನೋರು ಕಲಿಸಿ. ಒಬ್ಬೊಬ್ಬರು ಕಷ್ಟ ಬಿಟ್ಟು ಬರಕ್ಕಾಗಲ್ಲ, ಯಾರ ಮನೇಲಿ ಇಬ್ಬರು ಇದಾರೋ ಅವರು ಕಲಿಸಬಹುದು. ಅದೇ ಅದಕ್ಕೆ ಹೇಳ್ತಾ ಇದ್ದಾರೆ ಜೂನ್ ಜುಲೈ ಬಿಟ್ಬಿಟ್ಟು ಆಗಸ್ಟ್ ಅಲ್ಲಿ ಮಾಡಿದ್ರೆ ಆಗತ್ತಾ? ಇದೇ ಸಂದರ್ಭದಲ್ಲಿ ರಾಯಚೂರು ICAR ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಮಲ್ಲಾರೆಡ್ಡಿಯವರು ಮಣ್ಣಿನ ಫಲವತ್ತತೆ ಹಾಗೂ ಹಾಲಿನಿಂದ ಪೂರಕ ಉತ್ಪನ್ನಗಳ ಕುರಿತು ರೈತ ಬಾಂಧವರು ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡ್ರು. ಈಗ ಹೆಂಗ ಜನಗಳಿಗೆ ಏನಂದ್ರೆ ಒಳ್ಳೆ ಹಾಲು ಸಿಗುತ್ತಂದ್ರೆ 1 ಕಿಲೋಮೀಟರ್ ಆದ್ರೆ ಬಂದು ತಗೊಂಡು ಹೋಗ್ತಾರ ಅವ್ರು. ಹೌದ್ರ ಆಮೇಲೆ ಒಳ್ಳೆ ರೇಟೇ ಕೊಡ್ತಾರ, ಅಲ್ಲಿ ಮಿನಿಮಮ್ 60 ರೂಪಾಯಿ ಲೀಟರ್ ತಗೋಕ್ ರೆಡಿ ಇದಾರೆ. ಅಂದ್ರೆ ಈಗ ಒಬ್ಬೊಬ್ರು ನೀವು 5 ಲೀಟರ್ ಇದು ಕುಂತ ಮಾರಕ್ ಆಗಲ್ಲ. ಈಗ 5 ಲೀಟರ್ ಒಬ್ಬ ರೈಚರ್ಗೆ ಹೋಗಿ ಮಾರಿದಾರೆ ಅಂದ್ರೆ ಹೋಗಿ ಬರಕ್ಕೆ ಬೇಕು, ಒಬ್ರು ಹಾಳು ಬೇಕು. ಅಟ್ ಲೀಸ್ಟ್ ನೀವೆಲ್ಲರೂ ಕೂಡಿ ಮುಂದೇನಾದ್ರು ಚೆನ್ನಾಗಿ ಪ್ರೊಸೆಸಿಂಗ್ ಸರ್ ಹೇಳ್ತಾರೆ ಪ್ಯಾಕೆಟ್ ಮಾಡಿ ಮಾರಂಗ ಆಯ್ತಂದ್ರೆ 1/2 ಲೀಟರ್ ಪ್ಯಾಕೆಟ್ ಮಾರಿ ನೀವೆಲ್ಲರದ್ದು ಒಂದು 100 ಲೀಟರ್ ಅಥವಾ 200 ಲೀಟರ್ನ ಸಿರ್ವಾರ್ಕ್ ಅಥವಾ ರಾಯಚೂರಿಗೆ ತಗೊಂಡೋಗಿ ಮಾರಿ ಬಂದು ಒಬ್ರು ಹೋಗ್ಬಿಟ್ರೆ ಸಾಕು ಒಬ್ರಿಗೆ ಆ ಥರ ಅದನ್ನು ಕಲಿಸ್ಕೊಡ್ತಾರೆ. ಅಂದ್ರೆ ಅದೇ ಇಂಪಾರ್ಟೆಂಟ್ ರೀ. ಈಗ ವೈಜ್ಞಾನಿಕ ನಾನು ಹೇಳಿದ್ನಲ್ಲ ಹೈನುಗಾರಿಕೆ ಅಂದ್ರೆ ಇದೇ ರೀ. ಲೋಕಲ್ ಸುಮ್ಮನೆ ನೀವು ಮಾರಂಗ್ ಮಾರೋದು ಬದಲು ನೀವೇ ನೇರ ಮಾರುಕಟ್ಟೆ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ನೀವು 30 ಹಂಗೆ ಹೇಳಕತ್ತಿರಲ್ರಿ. ಈಗ ಇವ್ರು ಎಲ್ಲಿ ಹೇಳಕತ್ತಿರ ನೋಡಿ 70 ರೂಪಾಯಿ. ಈಗ ನಾವೇ ಹಾಲು ತಗೊಂತೀವ್ರಿ, ಈಗ ಕೆಲವೊಬ್ರು ಏನಾದ್ರೂ ಗಟ್ಟಿ ಹಾಲು ಕೊಟ್ಟರೆ 80 ರೂಪಾಯಿ ಲೀಟರ್ ತಗೋಕು ರೆಡಿ ಇದೀವಿ ಎಮ್ಮೆ ಎಲ್ಲ ಅಂತ ರೆಡಿ ಇದಾರೆ. ಅಂದ್ರೆ ಆದಷ್ಟು ನೇರ ಮಾರುಕಟ್ಟೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ರೀ, ಈ ಸಿಟಿ ಹೆಂಗಾಗ್ತಿದಾವ್ ನೋಡ್ರಿ. ರಾಯಚೂರು ಮೊದಲು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಣತಿದ್ವು ಅಂದ್ರೆ, ಈಗ ನೋಡ್ರಿ ಅಪಾರ್ಟ್ಮೆಂಟ್ಗಳು ಕಾಣಕತ್ತವ. ಒಂದೊಂದು ಅಪಾರ್ಟ್ಮೆಂಟ್ ಜಸ್ಟ್ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲೇನೆ ಒಂದು 10 ಅಪಾರ್ಟ್ಮೆಂಟ್ ಅವ. ಒಂದೊಂದು ಅಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇರ್ತಾರೆ ಹೇಳ್ರಿ? 50 ಮನೆಗಳು ಮಿನಿಮಮ್ 50 ಮನೆ ಅದಾವ್ರಿ. ಹೌದ್ರಿ, 10 ಅಪಾರ್ಟ್ಮೆಂಟ್ ಆದ್ರೆ ಎಷ್ಟಾಯ್ತ್ರಿ? 500 ಮಂದಿ. ನಿಮ್ಮ ಸಂಘದಿಂದ ಅಟ್ಲೀಸ್ಟ್ ಒಂದಿನ ಹೋಗಿ ಒಂದು ಅಪಾರ್ಟ್ಮೆಂಟ್ಗೆ ಹಿಂಗೆ ನೋಡ್ರಿ, ನಾವು ರೈತರೇ, ನಾವು ಉತ್ಪಾದನೆ ಮಾಡಕತ್ತೀವಿ ಹಾಲು, ನಿಮಗೆ ದಿನ ಇಲ್ಲಿಗೆ ತಂದು ಕೊಡ್ತೀವಿ ಅಂದ್ರೆ ಯಾರು ಒಲ್ಲೆನಲ್ಲ ಕಾಯ್ತಿರ್ತಾರೆ, ಅವರು ಕಾಯ್ತಿರ್ತಾರೆ ನೀವು ಹಾಲು ಬರೋದನ್ನ. ನೀವು ಆಮೇಲೆ ಎಲ್ಲ ಹೋಗಿ ತಿರುಗಾಡೋದು ಮಾಡೋದು ಬೇಕಿಲ್ಲ. ಒಂದು ಅಪಾರ್ಟ್ಮೆಂಟ್ ಅನ್ನು ಮುಂದೋಗೋದು, ಅಲ್ಲೆಲ್ಲ ಒಂದು 50 ಮನೆಗೆ ಕೊಡೋದು, ನೆಕ್ಸ್ಟ್ ಅಂದ್ರೆ ಇದೆಲ್ಲ ಮಾರುಕಟ್ಟೆ ಕ್ರಿಯೇಟ್ ಮಾಡೋದು. ಆಮೇಲೆ ನೀವು ಈಗ ಸಗಣಿ ಬರುತ್ತೆ, ಸಗಣಿ ಬೇರೆ ವ್ಯಾಲ್ಯೂ ಅಡಿಷನ್, ಅದಕ್ಕೆ ಮೌಲ್ಯವರ್ಧನೆ ಏನು ಮಾಡ್ಬೋದು ಅಂದ್ರೆ ನೀವೇ ಎರೆಹುಳು ತೊಟ್ಟಿಗಳನ್ನು ಕಟ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ, ಲಾಭ ತಗೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಎರೆಹುಳು ತೊಟ್ಟಿ ನೀವು ಮಾಡಿ ನೀವೇ ಎರೆಹುಳು ಗೊಬ್ಬರ ನಿಮ್ಮ ಸಂಘದಿಂದ ಪ್ರೊಡ್ಯೂಸ್ ಮಾಡಿದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ? 1 ಚೀಲ ಸಗಣಿಗೆ ಎಕ್ಸಾಂಪಲ್ 100 ರೂಪಾಯಿ ಬೆಲೆ ಬಾಳತ್ತೆ ಅಂತ ಹೇಳ್ಕರಿ. ಆದ್ರೆ ನೀವು ಎರೆಹುಳು ಗೊಬ್ಬರ ಮಾಡಿದ್ರೆ 500 ತನ ಆಗುತ್ತೆ ತಗೊಳ್ಳೋರು. ಅದರ ಈಗ ಮಾರುಕಟ್ಟೆ ನಾವು ಕ್ರಿಯೇಟ್ ಮಾಡ್ಬೇಕಷ್ಟೇ. ಬೇರೆ ಕಡೆಯಿಂದ ಎಲ್ಲ ಕಡೆ ನೋಡ್ರಿ, ಈಗ ಎಲ್ಲ ಬೇರೆ ಕಡೆಯಿಂದ ತಂದು ಹಾಕ್ತೀವಿ ನಾವು ಎರೆಹುಳು ಗೊಬ್ಬರ. ನಾವು ಎಷ್ಟು ಸತ್ತು ಆಮೇಲೆ ತಗೊಳಕ್ ಭಾಳ ರೆಡಿ ಇದಾರೆ ಸಿಟಿ. ನಿಮ್ ಮಂದಿ ಅದಾರಲ್ರಿ, ನೀವು 5 ಕೆಜಿ 25 ಕೆಜಿ ಬ್ಯಾಗ್ ಮಾಡಿದ್ರೆ ಸಿಟಿಯಲ್ಲಿ ಎಲ್ಲ ಕಾಯಿಪಲ್ಲೆ ಹಾಕಕ್ಕೆ ಅವ್ರು ಗಿಡಗಳು ಹಾಕ್ಲಿಕ್ಕೆ ಭಾಳ ಮಂದಿ ತಗೋಕ್ ರೆಡಿ ಅದಾರ್ರಿ. ಅಂದ್ರೆ ನೀವು ಮಾರುಕಟ್ಟೆ ಕ್ರಿಯೇಟ್ ಮಾಡ್ಕೋಬೇಕಷ್ಟೇ. ಸಗಣಿ ಕೊಟ್ಟರೆ ತಗೊಳಲ್ಲ ಬೇಗ, ನೀವು ಅದೇ ಎರೆಹುಳು ಗೊಬ್ಬರ ಅಂತ ಒಂದು ಮಾಡಿಕೊಟ್ಬಿಡ್ರಿ, ಮಂದಿ ನಿಮ್ಗೆ ಏನಿಲ್ಲ ಅಂದ್ರು 15-20 ರೂಪಾಯಿ ಕೆಜಿ ತಗೋತಾರ. ಅದ್ರ ಒಂದು 5 ಕೆಜಿ ಬ್ಯಾಗ್ 100 ರೂಪಾಯಿಗೆ 5 ಕೆಜಿ ಬ್ಯಾಗ್ ಅಂತ ಹಿಂಗೆ ಮಾಡಿಬಿಟ್ರೆ ಯಾರಾದರೂ ತಗೊಳ್ತಾರೆ. ಅಂದ್ರೆ ಇದರಿಂದ ಏನಾಗುತ್ತೆ, ನಿಮ್ಗೆ ಆದಾಯ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಹಸುಗಳ ಅಂದ ತಕ್ಷಣ ಏನಂತ ಬರೀ ಹಾಲು ಅಂತ ತಿಳ್ಕೊಂಡ್ಬಿಡ್ತೀವಿ, ಅದಲ್ದೇ ಭಾಳ ಉಪಯೋಗ ಅದಾವ್ರಿ. ಹೌದಾ, ಮೊದ್ಲು ನಿಮಗೆಲ್ಲ ಯಜಮಾನ್ರಿಗೆ ಗೊತ್ತಿತ್ತು ಮೊದಲೆಲ್ಲ. ಆ ಹಾಲು ಉಣ್ಣೋದ್ರಿಂದ, ನಮ್ಮನೆ ಹಾಲು ನಾವು ಉಣ್ಣೋದ್ರಿಂದ ಹಾಸ್ಪಿಟ್ಲ್ ಖರ್ಚು ಕಡಿಮೆ ಆಗ್ತದೆ, 100% ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲ್ಲದೋ ಹಾಲು ನಾವು ತಂದು ಉಣೋದ್ರಿಂದ ಆರೋಗ್ಯ ಅಷ್ಟಿರಲ್ಲ. ನಮ್ಮ ಹಾಲು ನಾವು ಉಂಡಿವಿ ಅಂದ್ರೆ ಐನಾ ಮನೆಗೆ ಮೊದ್ಲು ಅಂತಿದ್ರು ಮನೆಗ್ ಐನ ಇರ್ಬೇಕಂತ. ಹೌದ್ರಿ, ಹಾಲು ಸಿಗುತ್ತ, ನಮಗ್ ಸಿಗುತ್ತಾ, ಮಾರಕ್ಕು ಸಿಗುತ್ತಾ, ಅದ್ರ ಜೊತೆ ಸಗಣಿ, ಅದಕ್ಕಂತೂ ಬೆಲೆ ಕಟ್ಟಕ್ಕಾಗಲ್ಲ. ಈಗ ಹೆಂಗಂದ್ರೆ ಹೊಲಗಳ ಸಗಣಿ ತಿಪ್ಪಿ ಗೊಬ್ಬರನೇ ಕಾಣವಲ್ರಿ, ಹಂಗಾಗ್ಬಿಡೋದು ಪರಿಸ್ಥಿತಿ. ತಿಪ್ಪಿ ಗೊಬ್ಬರ ಸಿಗುತ್ತೆ. ಆಮೇಲೆ ಬದುಕಂತ ಭಾಳ ಜನ ಅಂತಾರೆ ಇದು ಬದುಕು ಅಂತ. ಅಂದ್ರೆ ಯಾಕಂತಾರಂದ್ರೆ ಅದು ಕರು ಹಾಕತ್ತ, ಸ್ವಲ್ಪ ದಿನ ಅದನ್ನ ಮೇಯಿಸಿದ ತಕ್ಷಣ ಅದಿನ್ನೊಂದು ಮಾರ್ಬೋದು. ಮೊದ್ಲೆಲ್ಲ ನೋಡ್ರಿ, ಮಕ್ಕಳ ಮದುವೆಗೆ ಅಥವಾ ಎಂಗೇಜ್ಮೆಂಟ್ ಏನೈತಂದ್ರೆ ಒಂದು ಹಸು ಮಾರಿ ಅಥವಾ ಎಮ್ಮಿ ಮಾರಿ, ಅಂದ್ರೆ ನಮ್ಗೆ ನಿರಂತರ ಆದಾಯ ಬರ್ತಾವ್ರಿ. ಅದಕ್ಕೋಸ್ಕರ ಇದಿರ್ಲೇಬೇಕು. ಹೈನುಗಾರಿಕೆ ಇರಲ್ಲ, ಅದು ಕೃಷಿ ಸಾಧ್ಯನೇ ಇಲ್ರಿ. ಈಗ ಎಲ್ಲ ಏನಾಗ್ಬಿಡ, ಅದಕ್ಕೆ ತಪ್ಪಿಬಿಡ್ರಿ. ತಾಳ ಹೆಂಗಾಯ್ದಂದ್ರೆ ಹೈನುಗಾರಿಕೆ ಇಲ್ಲ, ಮನೆಯಲ್ಲಿ ದನನೇ ಇಲ್ಲ, ನಾನು ಒಕ್ಕಲ್ತನ ಮಾಡ್ತೀನಿ. ಹೆಂಗ್ ಸಾಧ್ಯ ಒಕ್ಕಲ್ತನ? ಎಷ್ಟು ದಿನ ನಾವು ಗೊಬ್ಬರ ತರ್ಬೋದ್ರಿ ಮಾರ್ಕೆಟಿಂದ? ಭೂಮಿ ಫಲವತ್ತತೆ ಏನಾಕತ್ತಿರ ಗೊತ್ತಿಲ್ರಿ. ಇನ್ನು ನೆಕ್ಸ್ಟ್ ಹೆಂಗೆ ಬರುತ್ತೆ ಅಂದ್ರೆ ರೀ, ಭೂಮಿಯಾಗ ಬೀಜ ಹಾಕಿದ್ರೂ ನಾಟಲ್ಲ. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಹಾಕಿ ಮಣ್ಣಿನ ಫಲವತ್ತತೆ ಎಲ್ಲ ಹಾಳಾದ್ಮೇಲೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವಾಗ ಬೇಕೇ ಬೇಕ್ರಿ, ಹಸುವಿನ ಸಗಣೆ ಅಥವಾ ದನದ ಸಗಣೆ ಬೇಕೇ ಬೇಕು ನಮಗೆ. ಅದಕ್ಕೋಸ್ಕರ ನೀವು ಈಗ ನಿಮ್ಮ ಕಡೆ ನೋಡಿದ್ರೆ ಪಾಪ್ಯುಲೇಷನ್ ಚಲೋ ಅದ, ಬರೀ ಹಾಲು ಅಷ್ಟೇ ನೋಡಬಾರ್ದು, ಅದರಿಂದ ಎಲ್ಲ ಥರನೂ ಉಪಯೋಗ ಆದ್ರೆ ಅಷ್ಟೇ. ನೀವು ಅದನ್ನು ಮೌಲ್ಯವರ್ಧನೆ ಮಾಡ್ಕೊಂಡು ಹೋಗ್ಬೇಕು ಸಾಧ್ಯ ಆದಷ್ಟು. ಮತ್ತೆ ಸರ್ ಟ್ರೈನಿಂಗ್ ಅಟ್ಲೀಸ್ಟ್ ಒಂದು 5-6 ಜನ ಹೋಗ್ರಿ, ಅಲ್ಲಿ ಅವರೆಲ್ಲ ಮೌಲ್ಯವರ್ಧನೆ ಯಾವ ಥರ ಮಾಡ್ಬೇಕಂತ ಹೇಳ್ತಾರೆ. ಸಾಯಂಕಾಲ ಹಾಲು ಬಿಟ್ಕೊಂತೀರಿ, ಅದನ್ನು ಯಾವ ಥರ ನೀವು ಪ್ಯಾಕೆಟ್ ಮಾಡಿ ಫ್ರೀಜರಲ್ಲಿ ಇಟ್ಟು ಅದ್ರ ನೆಕ್ಸ್ಟ್ ಮಾರ್ನಿಂಗ್ ಯಾವ ಥರ ಮಾಡಿ, ಅದೊಂದು ಪ್ರಾಬ್ಲಮ್. ಆ್ಯಕ್ಚುಲಿ ಭಾಳ ಜನದ ಏನಂದ್ರೆ ಮಾರ್ನಿಂಗ್ ಹಾಲು ಹೋಗ್ಬಿಡುತ್ತೆ, ಸ್ವಲ್ಪ ಸಾಯಂಕಾಲದ ಉಳಿಯುತ್ತೆ. ಅದಕ್ಕೆ 2 ಪ್ಯಾಕೆಟಲ್ಲಿ ಮಾಡಿ ಅದು ಎಷ್ಟು ದಿನ ಇಡ್ಬೋದು, ಎಷ್ಟು ಟೆಂಪ್ರೇಚರಲ್ಲಿ ಇಡಬೇಕು ನೀವು ಫ್ರೀಜರಲ್ಲಿ, ಎಷ್ಟು ಬೇಗ ನೀವು ಮಾರ್ಕೆಟಿಂಗ್ ಮಾಡ್ಬೇಕು, ಅದ್ರ ಬಗ್ಗೆ ಎಲ್ಲ ಅವರು ಈಗ ಬಾಯಲ್ಲಿ ಹೇಳೋದು ಬೇರೆ ಆಗುತ್ತೆ. ಅಲ್ಲೇ ಹೋಗಿ ನೀವು ಇಲ್ಲೇ ಮಾಡ್ಬೋದು ಟ್ರೈನಿಂಗ್ 21 ದಿನ. ಅದೇನಾದ್ರೂ ಸುಮ್ಮನೆ ಹೆಸರಿಗೆ ಸರ್ಟಿಫಿಕೇಟ್ ಕೊಡಕ್ ಮಾಡಿದಂಗೆ ಆಗುತ್ತೆ. ನೀವು ಅಲ್ಲಿ ಹೋದ್ರೆ ಅವ್ರದ್ದೆಲ್ಲ ಅಲ್ಲಿ ಮಷಿನ್ಗಳು ಅದಾವ್ರು ಎಲ್ಲ ಅಲ್ಲಿ. ನೀವು ನೋಡಿದ್ಮೇಲೆ ನಂಬಿಕೆ ಬರುತ್ತೆ. ಎನ್ ಡಿ ಆರ್ ಐಗೆ ಅಲ್ಲಿ ಹೋದ್ರೆ ಅಂದ್ರೆ ಒಂದು 21 ಡೇಸ್ ಯಾವ್ದು ಕಿರಿಕಿರಿ ಇರಲ್ಲ, ಅದ್ರ ಬಗ್ಗೆ ಚೆನ್ನಾಗಿ ಕಲ್ತ್ರೆ ಅಂದ್ರೆ ಇಷ್ಟು ಜನದಲ್ಲಿ ಒಬ್ಬರಿಬ್ರು ಆದ್ರೆ ಚೆನ್ನಾಗಿ ಕಲ್ತ್ಬಿಟ್ರೆ ಸಾಕು, ನಿಮ್ಗೆ ಅದರಿಂದ ಬಹಳ ಹೆಲ್ಪ್ ಆಗುತ್ತೆ. ಇದೇ ಸಂದರ್ಭದಲ್ಲಿ ಭಾಗ್ಯನಗರ ಕ್ಯಾಂಪಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ದೊರೆತ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಪಶುಸಂಗೋಪನೆ ಇಲಾಖೆಯವರಿಂದ ನಮ್ಮ ಗ್ರಾಮಕ್ಕೆ ಆಗಮಿಸಿ ಕೃಷಿ ಉತ್ಪಾದನೆ ಬಗ್ಗೆ ಯಾವ ಥರದ ಬೀಜಗಳನ್ನು ಯಾವ ಥರದ ಸಮಯದಲ್ಲಿ ಹೇಗೆ ಅದನ್ನು ಬಿತ್ತನೆ ಮತ್ತು ನಾಟಿ ಮಾಡಬೇಕೆಂಬುದ್ರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದು, ಅದೇ ರೀತಿಯಾಗಿ ಅದನ್ನು ಯಾವ ಥರದ ರೋಗಗಳು ಯಾವ ಸಮಯದಲ್ಲಿ ಬರ್ತವೆ ಮತ್ತು ಅವುಗಳನ್ನು ಯಾವ ಸಮಯದಲ್ಲಿ ಯಾವ ಥರದ ಔಷಧಿಗಳನ್ನು ಸ್ಪ್ರೇ ಮಾಡೋದ್ರಿಂದ ಅವನ್ನ ನಿಯಂತ್ರಣಕ್ಕೆ ತರಬಹುದು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ಕೊಟ್ಟು, ಅದೇ ರೀತಿಯಾಗಿ ಪಶುಸಂಗೋಪನೆ ಇಲಾಖೆ ಬಗ್ಗೆ ಯಾವ ಥರದ ಪಶುಗಳನ್ನು ಸಾಕಾಣಿಕೆ ಮಾಡಬೇಕು, ಅವ್ರ ವಿವಿಧ ತಳಿಗಳು ಯಾವ ರೀತಿ ಇರ್ತಾವೆ, ಯಾವ್ಯಾವ ತಳಿಗಳು ಯಾವ್ಯಾವ ಸಮಯದಲ್ಲಿ ರೋಗಗಳು ಬರುವ ಲಕ್ಷಣಗಳು ಇರ್ತಾವೆ ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಪಶುಸಂಗೋಪನೆ ಇಲಾಖೆಯವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಲು ಇಷ್ಟಪಡುತ್ತೇವೆ. ಅದೇ ರೀತಿಯಾಗಿ ಕೃಷಿ ಇಲಾಖೆಯವರು ಇವತ್ತಿನ ಕೃಷಿಯ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳು ಮತ್ತು ಅವುಗಳನ್ನು ಪರಿಹಾರ ಆ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದು, ಅದರಲ್ಲಿ ರೈತರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣ ಮಾಡಿರ್ತಾರೆ. ಆ ಒಂದು ಅಭಿಪ್ರಾಯದಲ್ಲಿ ಮಾರ್ಕೆಟಿಂಗ್ ಬಗ್ಗೆ ನಮ್ಮ ಭಾಗದ ರೈತರೆಲ್ಲರೂ ಕೂಡ ಅತ್ಯಂತ ವಿವರವಾಗಿ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ. ಯಾವುದೇ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಏನು ಅನ್ನೋದ್ರ ಬಗ್ಗೆ, ಯಾವ ಹವಾಮಾನ ವೈಪರೀತ್ಯಗಳು ಈ ಥರದ ವಿಷಯಗಳನ್ನು ಅವ್ರ ಗಮನಕ್ಕೆ ತಂದಿದ್ದಾರೆ. ಸಿರುವರ ತಾಲೂಕಿನ ಭಾಗ್ಯನಗರ ಕ್ಯಾಂಪಿನಲ್ಲಿ ಜರುಗಿದ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳು, ಹಾಗೆಯೇ ವಿವಿಧ ಖಾಸಗಿ ಸಂಘ ಸಂಸ್ಥೆಗಳ ಅಧಿಕಾರಿಗಳು ಹಾಗೂ ICAR ಕೃಷಿ ವಿಜ್ಞಾನ ಕೇಂದ್ರದ ಯುವ ವಿಜ್ಞಾನಿಗಳಾದಂತಹ ಡಾಕ್ಟರ್ ಉಮೇಶ್ ಬಾಬು, ಡಾಕ್ಟರ್ ಅಫ್ಸಾನಾ ಬಾನು ಹಾಗೂ ಇತರ ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದರು. ರಾಯಚೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ಸಿಲ್ವರ್ ತಾಲೂಕಿನ ಭಾಗ್ಯನಗರ ಕ್ಯಾಂಪ್ನಲ್ಲಿ ಜರುಗಿದ ಅರಿವು ಮೂಡಿಸುವ ಕಾರ್ಯಕ್ರಮದ ಕುರಿತು ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಅಮರೇಶ್ ಹಾಸಿಯಾಳ. ಈಗ ಕೇಳಿ ಕೃಷಿ ವಿಕಸಿತ ಭಾರತ ಕುರಿತು ಒಂದು ಸಂದೇಶ. ಪ್ರಿಯ ಕಿಸಾನ್ ಬಹನೋರ್ ಭಾಯೋ ನಮಸ್ಕಾರ. 29 ಮೈ ಸೆ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯಂಗೆ, ಆಪ್ಕೆ ಗಾಂವ್ ಆಯಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ವಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ್ ಭಿ ಬತಾಯಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನೈ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೆ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ ಬಢಾಯಿಯೆ, ಉತ್ಪಾದನ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ ಭಾರತ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಾಗೂ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 34-36 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24-26 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 64-86% ಮತ್ತು ಕನಿಷ್ಠ ಆರ್ದ್ರತೆ 46-48% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 8-18 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ರೈತ ಬಾಂಧವರಿಗೆ ಹೇಳೋದಾದರೆ, ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನ ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವ ಬೀಜ, ಗೊಬ್ಬರ ಮತ್ತು ಇತರೆ ಪರಿಕರಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಳಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹೆಸರು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮೇ ತಿಂಗಳಿಂದ ಜೂನ್ವರೆಗೆ ಹೆಸರನ್ನು ಬಿತ್ತನೆ ಮಾಡಬಹುದು. ಇನ್ನು BGS 9 ಹೆಸರು ತಳಿ ಶಿಫಾರಸು ಮಾಡಿದಂತಹ ತಳಿಯಾಗಿದ್ದು 5-6 ಕಿಲೋಗ್ರಾಂ ಬಿತ್ತನೆ ಬೀಜ ಪ್ರತಿ ಎಕರೆಗೆ ಬೇಕಾಗ್ತದೆ. ಇನ್ನು ಬಿತ್ತನೆ ಪೂರ್ವದಲ್ಲಿ ರೈಸೋಬಿಯಂ 200 ಗ್ರಾಂ ಮತ್ತು ರಂಜಕ ಕರಗಿಸುವ ಗೊಬ್ಬರ 500 ಗ್ರಾಂನಿಂದ ಬೀಜೋಪಚಾರವನ್ನು ಮಾಡಿಯೇ ರೈತ ಬಾಂಧವರು ಬಿತ್ತನೆ ಮಾಡಬೇಕು. ಇನ್ನು ಶಿಫಾರಸು ಮಾಡಿದಂತಹ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡಬೇಕು. 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಗ್ರಾಂ ಜಿಪ್ಸಂ ರೂಪದಲ್ಲಿ ಕೊಡಬೇಕು. ಇನ್ನು ಕಳೆ ನಿಯಂತ್ರಣವನ್ನು ಮಾಡುವುದಾದರೆ, ಹೆಸರು ಬಿತ್ತನೆ ಮಾಡಿದ ದಿನ ಅಥವಾ ಬಿತ್ತನೆ ಮಾಡಿದ ಮರುದಿನ 1.3 ಲೀಟರ್ ಪೆಂಡೈ ಮಿಥಾಲಿನ್ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿ ಮಾಪ್ರೆಡ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 2 ಗ್ರಾಂ ಇಮಾಮಿಕಿನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳು ಬೇನೆ ಮತ್ತು ಗಂಟಲು ಬೇನೆ ರೋಗ, ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗದ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಬೇಕು. ಇನ್ನು ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿ. ಇನ್ನು ರೈತ ಬಾಂಧವರು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ರೈತ ಸಂಪರ್ಕ ಕೇಂದ್ರ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಭೇಟಿಯಾಗಿ ಮಾಹಿತಿಯನ್ನು ಪಡ್ಕೋಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಸಲಹೆ ನೀಡಿದವರು ಅಮರೇಶ್ ಹಾಸ್ಯಾಳ್. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕನಿಷ್ಠ ಹಾಗೂ ಗರಿಷ್ಠ ಪ್ರತಿ ಕ್ವಿಂಟಲ್ಗೆ. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಕಡಲೆಕಾಳು ಜವರಿ 5325 ರಿಂದ 5752 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 ಪ್ರತಿ ಕ್ವಿಂಟಲ್ಗೆ 8251 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗ್ರಿ 4185 ರಿಂದ 5145 ರೂಪಾಯಿಗಳು. ಭತ್ತ ಸೋನು ಮಸರಿ ಚಿಕ್ಕದು 1820 ರಿಂದ 2162 ರೂಪಾಯಿಗಳು. ತೊಗರಿ ಕೆಂಪು ತೊಗರಿ 6189 ರಿಂದ 6692 ರೂಪಾಯಿಗಳು. ಇನ್ನು ಮಾನ್ವಿ ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಸಜ್ಜೆ 2300 ರಿಂದ 2530 ರೂಪಾಯಿಗಳು. ಮೆಕ್ಕೆಜೋಳ 2500 ರೂಪಾಯಿಗಳು. ಭತ್ತ ಹೊಸ ಸೋನು ಮಸರಿ 1900 2450 ರೂಪಾಯಿಗಳು. ಹಳೆ ಸೋನು ಮಸರಿ 2825 ರಿಂದ 2885 ರೂಪಾಯಿಗಳು. ಅಕ್ಕಿ 2650 ರಿಂದ 5300 ರೂಪಾಯಿಗಳು. ಇನ್ನು ಲಿಂಗ್ಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2132 ರೂಪಾಯಿಗಳು. ಭತ್ತ ಹೊಸ ಸೋನು ಮಸರಿ 2100 ರಿಂದ 2240 ರೂಪಾಯಿಗಳು. ಸಜ್ಜೆ 2111 ರೂಪಾಯಿಗಳಿಂದ 2700 ರೂಪಾಯಿಗಳು. ತೊಗರಿ 6200 ರಿಂದ 7011 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21 ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುಕ್ಕನಾಟಿ ಗ್ರಾಮದ ಸಕ್ರವ ರಾಮಪ್ಪ ಬೆಂಡೇವಾಡ್ ಮತ್ತು ಸಂಗಡಿಗರಿಂದ ಚೌಡಿಕಿ ಪದಗಳು. ಲಕ್ಷ್ಮಣ ಸೀತಾಮೋರ ಮನೆ ಕೊಡೆ ಬಿಟ್ಟವಾದಾರತಿ ನಾಡಸಿ ಅವರೇ ಯಜ್ಞರ ಪಟವನವೆ ಸೆತ್ತ ಮುಖ್ಯ ಪೋರ್ ಸತ್ಯ ಎಲ್ಲ ನಮಗ ವೈರಿ ಬಂದತಿಯ ಕಾಡ್ತತ್ಯ ಬೇಡ ನನ್ನ ಸತಿ ಕಮಲ ಮುಗಿ